ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 5:30. ಈಗ ಕೇಳಿ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮಹತ್ವ. ಈ ಕುರಿತು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಸೌಮ್ಯ ಶೆಟ್ಟಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಪ್ರಸ್ತುತಿ ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಯಲ್ಲಿ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮಹತ್ವ, ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಸೌಮ್ಯ ಶೆಟ್ಟಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅಂಗಾಂಶ ಕೃಷಿಯ ಮಹತ್ವ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಜಗತ್ತು ಅಭಿವೃದ್ಧಿ ಹೊಂದಿದಂತೆಲ್ಲ ಇವತ್ತು ಕೃಷಿ ರಂಗದಲ್ಲಿಯೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದಾವೆ, ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದ್ದಾವೆ, ಹಾಗೆಯೇ ಸಾಕಷ್ಟು ತಾಂತ್ರಿಕವಾಗಿ ಕೂಡ ಅನುಕೂಲಗಳು ನಮ್ಮ ಕೃಷಿಕರಿಗೆ ದೊರೆತಾ ಇದ್ದಾವೆ. ಅಂಥದ್ರಲ್ಲಿ ಈ ಅಂಗಾಂಶ ಕೃಷಿಯೂ ಕೂಡ ಒಂದು. ಈ ಅಂಗಾಂಶ ಕೃಷಿ ಅಂತ ಅಂದರೆ ಏನು, ಇದರ ಉಪಯೋಗಗಳು ಏನು, ಇದನ್ನು ಬಳಕೆಯನ್ನು ಮಾಡಿಕೊಂಡು ಹೇಗೆ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು, ಯಾವ್ಯಾವ ಬೆಳೆಗಳಲ್ಲಿ ಅಂಗಾಂಶ ಕೃಷಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಸೌಮ್ಯ ಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಸೌಮ್ಯ ಶೆಟ್ಟಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅಂಗಾಂಶ ಕೃಷಿಯ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಅಂಗಾಂಶ ಕೃಷಿ ಅಂತ ಅಂದ್ರೆ ಏನು? ಅಂಗಾಂಶ ಕೃಷಿ ಅಂದ್ರೆ ಈ ಟಿಶ್ಯೂ ಕಲ್ಚರ್ ಅಂತ ಏನ್ ಹೇಳ್ತೀವಿ, ಇದಂದ್ರೆ ಸಾಮಾನ್ಯವಾಗಿ ಸಸ್ಯ ಅಥವಾ ಪ್ರಾಣಿ ಜೀವಕೋಶವನ್ನ ಅಥವಾ ಅದರ ಯಾವುದೇ ಒಂದು ಭಾಗವನ್ನ ಪ್ರತ್ಯೇಕಿಸಿ ಕೃತಕವಾದ ಘನ ಅಥವಾ ದ್ರವ್ಯ ಮಾಧ್ಯಮದಲ್ಲಿರಿಸಿ ನಿಯಂತ್ರಿತ ವಾತಾವರಣದಲ್ಲಿ ಅದನ್ನು ಪೋಷಿಸಿ ಏನು ಒಂದು ಸಸ್ಯವನ್ನು ಉತ್ಪಾದನೆ ಮಾಡ್ತೀವಿ, ಈ ಒಂದು ತಂತ್ರಜ್ಞಾನವೇ ಅಂಗಾಂಶ ಕೃಷಿ ಅಂತ ಹೇಳ್ಬೋದು. ಮೊಟ್ಟ ಮೊದಲಿಗೆ ಈ ಅಂಗಾಂಶ ಕೃಷಿ ಪದವನ್ನು ನಮಗೆ ಅಮೆರಿಕನ್ ರೋಗಶಾಸ್ತ್ರಜ್ಞರಾದಂತಹ ಮ್ಯಾಂಟ್ರೋಸ್ ಥಾಮಸ್ ಬರೋಸ್ ಅವರು ತಿಳಿಸಿಕೊಟ್ರು. ಆದರೆ ಸಸ್ಯಗಳಲ್ಲಿ ಸಸ್ಯದ ಜೀವಕೋಶವನ್ನು ಸಹ ಕೃತಕವಾಗಿ ಬೆಳೆಸಲು ಸಾಧ್ಯವಿದೆ ಅಂತ ತೋರಿಸ್ಕೊಟ್ಟವರು ಹರ್ಬರ್ ಲ್ಯಾಂಡ್. ಸೊ ಆದ್ರಿಂದ ಇವ್ರನ್ನ ಅಂಗಾಂಶ ಕೃಷಿಯ ಪಿತಾಮಹ ಅಂತಾನು ಕರೀತಾರೆ. ಸೊ ಇವ್ರ ನಂತರ ಬಹಳಷ್ಟು ವಿಜ್ಞಾನಿಗಳು, ಉದಾಹರಣೆಗೆ ಬಾಲ್ ಆಗಿರ್ಬೋದು, ನೆಪ್ಕೋಟ್ ಆಗಿರ್ಬೋದು, ವೈಟ್ ಆಗಿರ್ಬೋದು, ಮುರಶಿಗೆ ಆಗಿರ್ಬೋದು, ಮೋರೆಲ್ ಆಗಿರ್ಬೋದು, ಇಂತಹ ಹಲವು ವಿಜ್ಞಾನಿಗಳು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯ ಸಾಧನೆಯನ್ನ ಮಾಡಿದ್ದಾರೆ ಮತ್ತು ಈಗಲೂ ಸಹ ಜಗತ್ತಿನಾದ್ಯಂತ ಹಲವು ಸಂಶೋಧನೆ ಮತ್ತು ಪ್ರಯೋಗಗಳು ಮತ್ತು ಪ್ರಯತ್ನಗಳು ಕಾರ್ಯಗತಿಯಲ್ಲಿವೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ನೋಡೋದಾದ್ರೆ ಮೊಟ್ಟ ಮೊದಲಿಗೆ ಈ ಅಂಗಾಂಶ ಕೃಷಿಯ ಬಳಕೆಯನ್ನ ಹೆಪ್ಲಾಯ್ಡ್ ಸಸ್ಯೋತ್ಪಾದನೆಗಾಗಿ ಮಾಡಲಾಯಿತು. ಇದನ್ನ 1964ರಲ್ಲಿ ಮೊಟ್ಟ ಮೊದಲಿಗೆ ಗುಹಾ ಮತ್ತು ಮಹೇಶ್ವರಿ ಎಂಬ ದೆಹಲಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ದತುರ ಅಂದ್ರೆ ಸಾಸಿವೆಗೆ ಪ್ರಜಾತಿಗೆ ಸಂಬಂಧಿಸಿದಂತಹ ಸಸ್ಯದಲ್ಲಿ ಪರಾಗು ರೇಣುಗಳನ್ನು ಬಳಸಿ ಈ ಸಾಧನೆಯನ್ನ ಮಾಡಿದ್ರು. ಸಾಮಾನ್ಯವಾಗಿ ಅಂಗಾಂಶ ಕೃಷಿ ಅಂದ್ರೆ ಬರೀ ಸಸ್ಯೋತ್ಪಾದನೆ ಆಗಿರ್ಬಹುದು, ತದ್ರೂಪಿ ಸಸಿಗಳನ್ನ ಸೃಷ್ಟಿಸೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಇದು ಮಾತ್ರ ಅಲ್ಲದೆ ಅಂಗಾಂಶ ಕೃಷಿಯಿಂದ ನಾವು ಸಂಕರೀಕರಣ ಅನುವಂಶೀಯ ಪರಿವರ್ತನೆ, ನಂಜಾಣುಗಳ ನಿರ್ಮೂಲನೆ ಅಂದರೆ ವೈರಲ್ ರಿಮೂವಲ್ ಅಂತ ಏನು ಹೇಳ್ತೀವಿ ಅದು, ಎಂಬ್ರಿಯೋ ರೆಸ್ಕ್ಯೂ ಅಂದರೆ ಭ್ರೂಣ ಪಾರುಗಾಣಿಕೆ, ಮತ್ತು ಎಲ್ಲಿ ಪಾರುಗಾಣಿಕೆಯಾಗದ ಜಾತಿಗಳಿಂದ ಮಿಶ್ರ ತಳಿಗಳನ್ನು ಪಡೆದುಕೊಳ್ಳಲು ಸಹ ನಾವು ಅಂಗಾಂಶ ಕೃಷಿಯನ್ನು ಬಳಸಬಹುದು. ಮತ್ತು ಅನುವಂಶೀಯ ರೂಪಾಂತರಗೊಳ್ಳುವಿಕೆ ಪ್ರೋಟೋಪ್ಲಾಸ್ಟ್ ಆಗಿರ್ಬೋದು ಅಥವಾ ಆ್ಯಂಥರ್ ಅಂದರೆ ಪರಾಗರೇಣುಗಳ ಕಲ್ಚರ್ ಆಗಿರ್ಬೋದು, ಜೀನ್ ಬ್ಯಾಂಕ್ ಆಗಿರ್ಬೋದು, ವಿಟ್ರೋಗ್ರಾಫ್ಟಿಂಗ್, ಇಂತಹ ಹಲವು ಮತ್ತಾರು ಸಾವಿರಾರು ತಂತ್ರಜ್ಞಾನಗಳಲ್ಲಿ ಈ ಅಂಗಾಂಶ ಕೃಷಿಯ ಬಳಕೆ ಆಗುತ್ತೆ. ಆದರೆ ಪ್ರಾಯೋಗಿಕವಾಗಿ ವಾಣಿಜ್ಯ ದೃಷ್ಟಿಯಿಂದ ನೋಡೋದಾದರೆ ಅಂಗಾಂಶ ಕೃಷಿಯನ್ನು ಅತಿ ಹೆಚ್ಚಾಗಿ ಸಸ್ಯೋತ್ಪಾದನೆಗಾಗಿ ಉಪಯೋಗಿಸಲಾಗುತ್ತೆ. ಇಂದು ಜಗತ್ತಿನಾದ್ಯಂತ ಬಹಳಷ್ಟು ಕಂಪ್ನಿಗಳು ತಮ್ಮ ಪ್ರಯೋಗಾಲಯಗಳಲ್ಲಿ ಅಂಗಾಂಶ ಕೃಷಿಯ ಮುಖಾಂತರ ಸಸ್ಯೋತ್ಪಾದನೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅಂಗಾಂಶ ಕೃಷಿ ಅಂತ ಹೇಳಿದರೆ ಅದೊಂದು ಬಹಳ ಸೂಕ್ಷ್ಮವಾದಂತಹ ಸಸ್ಯಾಭಿವೃದ್ಧಿಯ ಒಂದು ಕ್ರಮ. ಈ ನಿಟ್ಟಿನಲ್ಲಿ ಈ ಸೂಕ್ಷ್ಮ ಸಸ್ಯಾಭಿವೃದ್ಧಿ ಮತ್ತು ಅದರ ಪ್ರಮುಖ ಹಂತಗಳು ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಸೂಕ್ಷ್ಮ ಸಸ್ಯಾಭಿವೃದ್ಧಿ ಅಂದರೆ ಸಸ್ಯದ ಭಾಗವನ್ನು ಕ್ರಿಮಿನಾಶ ಮುಕ್ತ ವಾತಾವರಣದಲ್ಲಿ ಮತ್ತು ನಿಯಂತ್ರಿತ ಉಷ್ಣತೆ, ಗಾಳಿ, ಬೆಳಕು ಮತ್ತು ತೇವಾಂಶವಿರುವ ಕೊಠಡಿಯಲ್ಲಿ ಈ ಸಸ್ಯದ ಭಾಗ ಅಥವಾ ಕೋಶವನ್ನು, ಟಿಶ್ಯೂವನ್ನು ಘನೀಕೃತ ಅಥವಾ ದ್ರವ್ಯ ರೂಪದ ಮಾಧ್ಯಮದಲ್ಲಿರಿಸಿ ನಿಗದಿತ ಪೋಷಕಾಂಶಗಳನ್ನು ಬೆರೆಸಿ ಸಸ್ಯೋತ್ಪಾದನೆ ಮಾಡುವಂತಹ ಒಂದು ವಿಧಾನವಾಗಿದೆ. ಇದರಲ್ಲಿ ಸಸ್ಯದ ಯಾವುದೇ ಸಣ್ಣ ಭಾಗ ಅಥವಾ ಕೋಶದಿಂದ ಪೂರ್ತಿ ಸಸ್ಯವನ್ನು ನಾವು ಏನು ಪಡೀಲಿಕ್ಕೆ ಸಾಧ್ಯ ಇದೆ, ಈ ಒಂದು ಸಾಮರ್ಥ್ಯವನ್ನು ಟೋಟಿಪೊಟೆನ್ಸಿ ಅಂತ ಕರೆಯಲಾಗುತ್ತೆ. ಸೊ ಓವರಾಲ್ ಆಗಿ ನೋಡಿದರೆ ಏನು ಸಸ್ಯದ ಒಂದು ಸಣ್ಣ ಭಾಗದಿಂದ ನಾವು ಸಂಪೂರ್ಣ ಸಸ್ಯವನ್ನು ಪಡಿತೀವೋ ಇದೇ ಅಂಗಾಂಶ ಕೃಷಿಯ ಮೂಲ ತತ್ವವಾಗಿದೆ, ಅಂದರೆ ಫಂಡಮೆಂಟಲ್ ಆಫ್ ಟಿಶ್ಯೂ ಕಲ್ಚರ್. ಸೊ ಯಾವ ಸಸ್ಯಗಳಲ್ಲಿ ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡುವುದು ಸಾಧ್ಯವಿಲ್ವೋ ಅಥವಾ ಬೇರುಗಳನ್ನು ಪಡೆಯೋದು ಕಷ್ಟವಾಗಿದೆಯೋ ಅಥವಾ ಬೀಜಾಂಕುರ ಶಕ್ತಿ ಕಡಿಮೆ ಅಂದರೆ ಜರ್ಮಿನೇಷನ್ ಕೆಪಾಬಿಲಿಟಿ ಏನು ಅಂತ ಏನು ಹೇಳ್ತೀವಿ ಅದು ಕಡಿಮೆ ಇರುತ್ತದೆಯೋ ಅಂತಹ ಸಸ್ಯ ಜಾತಿಗಳಲ್ಲಿ ಸಸ್ಯೋತ್ಪಾದನೆಗಾಗಿ ಸೂಕ್ಷ್ಮ ಸಸ್ಯಾಭಿವೃದ್ಧಿಯನ್ನು ಅನುಸರಿಸಲಾಗುತ್ತೆ. ಇನ್ನು ಇವುಗಳ ಪ್ರಮುಖ ಹಂತ ಅಂತ ಹೇಳಿದ್ರೆ ಪ್ರಮುಖವಾಗಿ ಐದು ಹಂತಗಳು ಬರ್ತವೆ. ಮೊದಲನೇದಾಗಿ ಸ್ಟೇಜ್ 0 ಅಂತ ಹೇಳ್ತೀವಿ, ಅಂದ್ರೆ ಪ್ರಾರಂಭಿಕ ಹಂತ. ಇದರಲ್ಲಿ ಸಸ್ಯದ ಭಾಗದ ಆಯ್ಕೆ ಮತ್ತು ತಯಾರಿಯನ್ನ ಮಾಡಲಾಗುತ್ತೆ. ಅಂದ್ರೆ ಯಾವ ಭಾಗದಿಂದ ನೀವು ಪೂರ್ತಿ ಸಸ್ಯವನ್ನು ಪಡೀಲಿಕ್ಕೆ ಇಚ್ಛಿಸ್ತಿದ್ದೀರಿ ಆ ಭಾಗವನ್ನು ನಾವು ಫಸ್ಟ್ ಆರಿಸಬೇಕಾಗುತ್ತೆ, ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಕ್ರಿಮಿಮುಕ್ತ ಒಣಗಿಸಬೇಕಾಗುತ್ತೆ. ನೆಕ್ಸ್ಟ್ ಬಂದು ಮಾಧ್ಯಮವನ್ನ ತಯಾರಿಸುವುದು. ಸೊ ಸಾಮಾನ್ಯವಾಗಿ ಮುರಾಶಿಗೆ ಆ್ಯಂಡ್ ಸ್ಕೂಗ್, ಮುರಾಶಿಗೆ ಆ್ಯಂಡ್ ಸ್ಕೂಗ್ ಇದು ವಿಜ್ಞಾನಿಗಳ ಹೆಸರಾಗಿರುತ್ತೆ. ಸೊ ಅವರು ಇದನ್ನ ಕಂಡುಹಿಡಿದ್ರಿಂದ ಈ ಮಾಧ್ಯಮದ ಹೆಸರನ್ನ MS ಮಾಧ್ಯಮ ಅಂತಾನೆ ಕರೀತಾರೆ. ಸೊ ಈ ರೀತಿ ಮಾಧ್ಯಮವನ್ನ ಎರಡನೇ ಹಂತದಲ್ಲಿ ತಯಾರಿಸಲಾಗುತ್ತೆ. ಇನ್ನು ಮೂರನೇ ಸ್ಟೇಜ್ ಬಂದು ಏನು ನಾವು ಭಾಗವನ್ನ ಆಯ್ಕೆ ಮಾಡಿರ್ತೀವಿ ಸಸ್ಯವನ್ನ, ಆಯ್ದಂತಹ ಸಸ್ಯದ ಭಾಗವನ್ನ ಕ್ರಿಮಿಮುಕ್ತಗೊಳಿಸಿ ಏನು ಮಾಧ್ಯಮನ ತಯಾರಿಸ್ತೀವಿ ಅದರಲ್ಲಿಟ್ಟು ನಿಗದಿತ ಪೋಷಕಾಂಶಗಳನ್ನು ಬೆರೆಸಿ ಪೋಷಣೆಯನ್ನ ಮಾಡೋದಾಗಿದೆ. ನಂತರ ಬರುವಂತಹ ಹಂತ ಸಸ್ಯಗಳನ್ನ ಪಡೆಯೋದು, ಅದಾದ ತದ್ರೂಪಿ ಸಸಿಗಳನ್ನ ಪಡೆಯಬಹುದು. ಇಲ್ಲಿ ಪ್ರಮುಖವಾದ ಅಂಶ ಏನಂದ್ರೆ ನಾವು ಏನು ಪ್ರಚೋದಕಗಳು ಅಥವಾ ಪೋಷಕಾಂಶಗಳನ್ನ ಬಳಸ್ತೀವಿ ಅದರ ಮೇಲೆ ಯಾವ ಸಸ್ಯದ ಭಾಗ ಮೊದಲಿಗೆ ಹೊರಹೊಮ್ಮುತ್ತೆ ಅನ್ನೋದು ನಿರ್ಧಾರವಾಗುತ್ತೆ. ಸಾಮಾನ್ಯವಾಗಿ ಸೈಟೋಕಾನಿನ್ ಮತ್ತು ಆಕ್ಸಿನ್ ಅಂತಹ ಸಸ್ಯ ಪ್ರಚೋದಕಗಳನ್ನ ಬಳಸಲಾಗುತ್ತೆ. ಆಕ್ಸಿನ್ನ ಬಳಕೆಯಿಂದಾಗಿ ಹೆಚ್ಚು ಬೇರುಗಳನ್ನು ಪಡಿಬಹುದು, ಇನ್ನು ಸೈಟೋಕಾನಿನ್ ಬಳಕೆಯಿಂದ ಹೆಚ್ಚಿನ ಪ್ರಮಾಣದ ಕಾಂಡವನ್ನ ಪಡಿಬಹುದಾಗಿದೆ. ಇನ್ನು ಕೊನೆಯ ಹಂತ ಬಂದು ಗಟ್ಟಿಗೊಳಿಸುವುದು, ಅಂದರೆ ಹಾರ್ಡ್ನಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ, ನಾವು ಪ್ರಣಾಳಗಳಲ್ಲಿ ಅಥವಾ ಬಾಟ್ಲಿಗಳಲ್ಲಿ ಏನು ಸಸ್ಯಗಳನ್ನು ತಯಾರಿಸ್ತೀವಿ ಪ್ರಯೋಗಾಲಯದಲ್ಲಿ ಅವುಗಳನ್ನು ಹಸಿರು ಮನೆಗಳಿಗೆ ಸ್ಥಳಾಂತರಿಸಿ ಅವುಗಳಿಗೆ ಮುಖ್ಯ ಹೊಲದಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆ ಅವನ್ನ ಸಿದ್ಧಗೊಳಿಸುವ ಒಂದು ಹಂತ ಹಾರ್ಡ್ನಿಂಗ್ ಅಂತ ಹೇಳ್ಬೋದು. ಇದು ಸಾಮಾನ್ಯವಾಗಿ 3-4 ತಿಂಗಳುಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಸೊ ಓವರಾಲ್ ಆಗಿ ಇದು 5 ಪ್ರಮುಖವಾದ ಹಂತಗಳು. ಸುಮಾರು 5 ಹಂತಗಳಲ್ಲಿ ಸೂಕ್ಷ್ಮವಾಗಿ ಸಸ್ಯವನ್ನ ಅಭಿವೃದ್ಧಿಯನ್ನ ಪಡಿಸಲಾಗುತ್ತೆ. ಈ ಸೂಕ್ಷ್ಮ ಸಸ್ಯಾಭಿವೃದ್ಧಿ ಅನ್ನುವಂಥದ್ದು ಏನಿದೆಯೋ ಅದರಿಂದ ಏನ್ ಅನುಕೂಲ, ಯಾಕೆ ಆ ರೀತಿ ಅದನ್ನು ಮಾಡಬೇಕಾಗುತ್ತೆ? ಅದಂದ್ರೆ ಈಗ ಬೀಜಗಳಿಲ್ಲದೇನೆ ಏನು ಸಸ್ಯದ 5 ಭಾಗದಿಂದ ನಾವು ಸಸ್ಯಾಭಿವೃದ್ಧಿಯನ್ನ ಸೂಕ್ಷ್ಮ ಸಸ್ಯಾಭಿವೃದ್ಧಿ ಮಾಡಬಹುದಾಗಿದೆ. ನಾನು ಆಗ್ಲೇ ತಿಳಿಸ್ಕೊಟ್ಟ ಹಾಗೆ ಇದರಲ್ಲಿ ಸೂಕ್ಷ್ಮ ಸಸ್ಯಾಭಿವೃದ್ಧಿಯಿಂದ ಬೀಜಾಂಕುರ ಶಕ್ತಿ ಕಡಿಮೆ ಇರುವಂತಹ ಮತ್ತು ಎಲ್ಲಿ ಬೇರುಗಳನ್ನ ಪಡೆಯಲು ಕಷ್ಟ ಆಗಿರ್ತವೆ ಯಾವ ಸಸಿಗಳಲ್ಲಿ ಅವುಗಳಲ್ಲಿ ನಾವು ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ. ಮತ್ತೆ ಈ ವಿಧಾನದ ಮುಖಾಂತರ ಕ್ಷಿಪ್ರವಾಗಿ ಅತಿ ವೇಗವಾಗಿ ನಾವು ತಾಯಿ ಮರಗಳಿಂದ ಅಥವಾ ತಾಯಿ ಗಿಡಗಳಿಂದ ತದ್ರೂಪಿ ಹೋಲುವಂತಹ ಸಸ್ಯಗಳನ್ನು ಪಡಿಬಹುದಾಗಿದೆ. ಇನ್ನೊಂದು ಪ್ರಮುಖ ಅನುಕೂಲ ಅಂದ್ರೆ ಇದ್ರ ಮುಖಾಂತರ ನಾವು ರೋಗ ಮುಕ್ತ ಸಸಿಗಳನ್ನ ಅಂದ್ರೆ ಡಿಸೀಸ್ ಫ್ರೀ ಪ್ಲಾಂಟ್ಸ್ ನಾವು ಪಡಿಬಹುದಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ವರ್ಧನಕಾರಕ ಅಂಗಾಂಶದಲ್ಲಿ ಏನು ಫಾಸ್ಟ್ ಗ್ರೋಯಿಂಗ್ ಟಿಶ್ಯೂಸ್ ಇರ್ತವೆ, ಈ ಚಿಗುರು ಕಾಂಡ ಆಗಿರ್ಬೋದು, ಮೊಗ್ಗುಗಳಾಗಿರ್ಬೋದು, ಅದರಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ತುಂಬಾ ಹೆಚ್ಚಾಗಿರುತ್ತೆ. ಇದರಿಂದ ಏನಾಗುತ್ತಂದ್ರೆ ಅಲ್ಲಿ ಆಂತರಿಕ ಏನು ಆಕ್ಸಿನ್ ಒಂದು ಸಸ್ಯ ಪ್ರಚೋದಕಗಳ ಉತ್ಪಾದನೆ ಏನಿರುತ್ತೆ ಅದು ತುಂಬಾ ತೀವ್ರವಾಗಿರುತ್ತೆ. ಇದರಿಂದಾಗಿ ಅಲ್ಲಿ ರೋಗಾಣುಗಳು ಮಲ್ಟಿಪ್ಲೈ ಆಗೋದು ಅಂದ್ರೆ ವಿಭಜನೆ ಆಗಲು ಅವಕಾಶವಿರುವುದಿಲ್ಲ. ಅದರ ಜೊತೆಗೆ ಈ ವರ್ಧನಕಾರಕ ಅಂಗಾಂಶಗಳಲ್ಲಿ ವಾಸ್ಕ್ಯುಲರ್ ಟಿಶ್ಯೂ ಇರೋದಿಲ್ಲ, ಇದರಿಂದ ಏನಾಗುತ್ತೆ ರೋಗಾಣುಗಳ ಚಲನೆಗೂ ಸಹ ಅಡ್ಡಿ ಉಂಟು ಮಾಡುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ ಈ ವರ್ಧನಕಾರಕ ಅಂಗಾಂಶಗಳಲ್ಲಿ ಫಾಸ್ಟ್ ಗ್ರೋಯಿಂಗ್ ಏನು ಬಡ್ಸ್ ಅಂತ ಹೇಳ್ತೀವಿ ಅಥವಾ ಎಪಿಕಲ್ ಟಿಪ್ಸ್ ಆಗಿರ್ಬೋದು, ತುದಿ ಕಾಂಡಗಳು ಚಿಗುರುಗಳಲ್ಲಿ ಏನಾಗುತ್ತೆ ನಾವು ಸಸ್ಯೋತ್ಪಾದನೆಯನ್ನು ಮಾಡ್ತೀವಿ, ಇದರಿಂದ ಪಡ್ತಕ್ಕಂತಹ ಸಸಿಗಳು ರೋಗ ಮುಕ್ತವಾಗಿರ್ತವೆ ಅಂತ ಹೇಳ್ಬೋದು. ಇದಲ್ಲದೆ ಇನ್ನೊಂದು ಪ್ರಮುಖ ಅನುಕೂಲ ಅಂದ್ರೆ ಬೀಜವಿಲ್ಲದಿರುವ ಅಥವಾ ಇದ್ರೂ ಮೊಳಕೆ ಬಾರದಂತಹ ಕೆಲವೊಂದು ಸಸ್ಯ ಪ್ರಭೇದಗಳನ್ನು ನಾವು ಕಾಣಬಹುದು. ಕಾಡಿನಲ್ಲಿ ಬೆಳೆಯುವಂತಹ ಹೆಚ್ಚಿನ ಒಂದು ಸಸ್ಯ ಜಾತಿಗಳ ಈ ಗುಂಪಿಗೆ ಸೇರ್ತವೆ. ಅಂತಹ ಸಸ್ಯ ಜಾತಿಗಳನ್ನ ಸಂರಕ್ಷಿಸಲು ಸೂಕ್ಷ್ಮ ಸಸ್ಯ ಅಭಿವೃದ್ಧಿ ಒಂದು ಉತ್ತಮ ತಂತ್ರಜ್ಞಾನ ಅಂತ ಹೇಳಬಹುದು. ಉದಾಹರಣೆಗೆ ಅಳಿವಿನಂಚಿನಲ್ಲಿರುವಂತಹ ಸಸ್ಯ ಸಮೂಹವನ್ನ ದೀರ್ಘಕಾಲದವರೆಗೂ ನಾವು ಕ್ರಯೋಪ್ರಿಸರ್ವೇಶನ್ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ -196°C ಏನು ಉಷ್ಣತೆಯಲ್ಲಿ ನಾವು ಇಟ್ಟರೆ ಆ ಸಸ್ಯವನ್ನ ನಾವು ಬದುಕಿಸಬಹುದು ದೀರ್ಘಕಾಲದವರೆಗೂ. ಇದಲ್ಲದೆ ನಾವು ನೋಡಿದಾಗೆ ಅಲಂಕಾರಿಕ ಮತ್ತು ಕಾಡಿನಲ್ಲಿ ಅನೇಕ ಉಪಯುಕ್ತ ಇರುವ ಸಸ್ಯಗಳಲ್ಲಿ ಬೀಜ ಇರುತ್ತದೆ, ಆದ್ರೆ ಅದರಿಂದ ಸಸ್ಯವನ್ನ ಪಡೆಯಲು ಸಾಧ್ಯ ಇರಲ್ಲ. ಅಂತಹ ಸಂದರ್ಭದಲ್ಲಿ ಅದರ ಒಂದು ಸೂಕ್ತವಾದ ಭಾಗ ಏನು ನಾವು ಚಿಗುರೆಲೆ ಆಗಿರ್ಬೋದು, ಮೊಗ್ಗುಗಳಾಗಿರ್ಬೋದು ಅಥವಾ ಟಿಪ್ಸ್ ಅಂತ ಏನ್ ಹೇಳ್ತೀವಿ ಚಿಗುರು ಕಾಂಡಗಳು, ಅವುಗಳನ್ನ ಆಯ್ಕೆ ಮಾಡಿ ಪ್ರಯೋಗಾಲಯದಲ್ಲಿ ತಂದು ಸೂಕ್ತ ಪೋಷಕಾಂಶಗಳನ್ನು ನೀಡಿ ನಿಗದಿಪಡಿಸಿದ ಮಾಧ್ಯಮದಲ್ಲಿ ಬೆಳೆಸುವುದರಿಂದ ನಾವು ಸಕ್ಸಸ್ಫುಲ್ ಆಗಿ ಅಂದ್ರೆ ಯಶಸ್ವಿಯಾಗಿ ತದ್ರೂಪಿಗಳನ್ನ ಪಡೆಯಬಹುದಾಗಿದೆ. ಸೂಕ್ಷ್ಮ ಸಸ್ಯಾಭಿವೃದ್ಧಿಯ ವಿಧಾನ ಮತ್ತೆ ಅದರ ಪ್ರಯೋಜನ ಅದರ ಬಗ್ಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ವಿಧಾನಗಳು ಅಂತ ಬಂದ್ರೆ ಸಸ್ಯ ಭಾಗಗಳ ಉತ್ಪತ್ತಿ ಆಗೋದು, ಅದರಲ್ಲಿ ನಾವು ಎರಡು ಪಾಸಿಬಿಲಿಟಿ ಅಂದ್ರೆ ಎರಡು ವಿಧ ಬರುತ್ತೆ. ಮೊದಲನೇದು ನೇರವಾಗಿ ಕಾಂಡ ಅಥವಾ ಬೇರುಗಳನ್ನ ನಾವು ಸಸ್ಯದ ಭಾಗ ಹಾಕಿರ್ತೀವಿ ಮಾಧ್ಯಮದಲ್ಲಿ ಅದರಿಂದ ಪಡಿಬಹುದು. ಅಥವಾ ಇನ್ನೊಂದು ಅಂದ್ರೆ ಕ್ಯಾಲಸ್ ಅಂತ ಫಾರ್ಮ್ ಆಗುತ್ತೆ. ಕ್ಯಾಲಸ್ ಅಂದ್ರೆ ಇದು ಜೀವಕೋಶಗಳ ಮುದ್ದೆ ಅಂತ ಹೇಳ್ಬೋದು. ಫಸ್ಟ್ ಕ್ಯಾಲಸ್ ಅಂತ ಬಂದು ಅದರಿಂದ ನಾವು ಬೇರು ಮತ್ತೆ ಕಾಂಡಗಳನ್ನ ಪಡಿಬಹುದಾಗಿದೆ. ಸೊ ಇದಕ್ಕೋಸ್ಕರ ಏನಾಗುತ್ತೆ ಕ್ಯಾಲಸಿಂದ ನಾವು ಬೇರು ಮತ್ತೆ ಕಾಂಡಗಳನ್ನ ಪಡಿಬೇಕಾದ್ರೆ ಸಸ್ಯ ಪ್ರಚೋದಕಗಳ ಬಳಕೆಯನ್ನ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಕೈನೆಟಿನ್, ಐಎಎ, ಎನ್ಎಎ ಅಂತಹ ಸಸ್ಯ ಪ್ರಚೋದಕಗಳನ್ನ ಬಳಕೆ ಮಾಡ್ತಾರೆ. ಇದಲ್ಲದೆ ಭ್ರೂಣದ ಅಂದ್ರೆ ಎಂಬ್ರಿಯೋಗಳ ಉತ್ಪತ್ತಿ ಸಹ ಮಾಡಬಹುದು. ಅಲ್ಲದೆ ಸಸ್ಯದ ಸಣ್ಣ ಭಾಗಗಳಾದಂತಹ ಮೊಗ್ಗುಗಳು ಮತ್ತೆ ಟಿಪ್ಸ್ ಅಂತ ಏನ್ ಹೇಳ್ತೀವಿ ಚಿಗುರು ಎಲೆಗಳು, ಅವುಗಳನ್ನು ಉಪಯೋಗಿಸಬಹುದು. ಬಟ್ ಸಾಮಾನ್ಯವಾಗಿ ಮೋರ್ ದೆನ್ ಅಂದ್ರೆ 95% ನಾವು ಸೂಕ್ಷ್ಮ ಸಸ್ಯಾಭಿವೃದ್ಧಿಯನ್ನು ನೋಡಿದ್ರೆ ಚಿಗುರುಗಳನ್ನ ಬಳಸಿ ಹೆಚ್ಚಾಗಿ ಸಸ್ಯೋತ್ಪಾದನೆಯನ್ನ ಮಾಡಲಾಗುತ್ತೆ. ಇಷ್ಟೆಲ್ಲ ಅನುಕೂಲ ಇರತಕ್ಕಂತಹ ಈ ಒಂದು ಅಂಗಾಂಶ ಕೃಷಿ ಪದ್ಧತಿ ಏನಿದೆಯೋ ಇದನ್ನ ಯಾವ ಯಾವ ಸಸ್ಯಗಳಲ್ಲಿ ನಾವು ಬಳಕೆಯನ್ನ ಮಾಡಬಹುದು? ಈಗ ನಮ್ಮಲ್ಲಿ ಸಾಕಷ್ಟು ತರಹದ ಬೆಳೆಗಳನ್ನ ಮಾಡ್ತೇವೆ, ಆ ಕಾರಣಕ್ಕಾಗಿ ಯಾವ್ಯಾವ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಾವು ಅಂಗಾಂಶ ಕೃಷಿಯನ್ನ ಬಳಕೆಯನ್ನ ಮಾಡಬಹುದು? ತೋಟಗಾರಿಕೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚಾಗಿ ಅಂಗಾಂಶ ಕೃಷಿಯ ಬಳಕೆ ಆಗುತ್ತೆ. ಅದಲ್ಲದೆ ಅಲಂಕಾರಿಕ ಸಸ್ಯಗಳಾಗಿರ್ಬೋದು, ಹೂ ಬೆಳೆಗಳಾಗಿರ್ಬೋದು, ಔಷಧೀಯ ಬೆಳೆಗಳಾಗಿರ್ಬೋದು, ಅಲ್ಲಿಯೂ ಸಹ ಅಂಗಾಂಶ ಕೃಷಿಯ ಬಳಕೆಯನ್ನ ಮಾಡಲಾಗುತ್ತೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ತರಕಾರಿ ಬೆಳೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ನಮ್ಮ ಕೇಂದ್ರದಲ್ಲಿ ನಾವು ಆಲೂಗಡ್ಡೆಯಲ್ಲಿ ಅಂಗಾಂಶ ಕೃಷಿಯ ಮುಖಾಂತರ ಸಸ್ಯಾಭಿವೃದ್ಧಿಯನ್ನ ಮಾಡಿದ್ದೇವೆ. ಸೊ ಇವಾಗ ಪ್ರಮುಖವಾಗಿ ಮೊದಲನೇದಾಗಿ ಹಣ್ಣಿನ ಬೆಳೆ ಬಗ್ಗೆ ಹೇಳೋದಾದ್ರೆ ಅಂಗಾಂಶ ಕೃಷಿಯನ್ನ ಹಣ್ಣುಗಳಲ್ಲಿ ಬೇರು ಕಾಂಡಗಳ ಸಾಮೂಹಿಕ ಪ್ರಸರಣ ಮತ್ತು ನಮಗೆ ಯಾವ ತಳಿ ಬೇಕೋ ಎಲೈಟ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ನಮಗೆ ಬೇಕಾದ ತಳಿಯ ಉತ್ಪಾದನೆಗೋಸ್ಕರ ಬಳಸಲಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಅಂಗಾಂಶ ಕೃಷಿಯನ್ನ ಹಣ್ಣಿನ ಬೆಳೆಗಳಲ್ಲಿ ಅಂದ್ರೆ ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣಿನಲ್ಲಿ ಕ್ಷಿಪ್ರವಾಗಿ ಹೆಚ್ಚಿನ ಸಂಖ್ಯೆಯ ಒಂದು ಸಸಿಗಳನ್ನ ಪಡೆಯಲು ಮಾಡಲಾಗುತ್ತೆ. ಬಾಳೆಹಣ್ಣು ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಜೀನೈನ್ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಕ್ಯಾವೆಂಡಿಶ್, ರೋಬಸ್ಟಾ, ಎಲ್ಲ ಬೇರೆ ಬೇರೆ ತಳಿಗಳನ್ನ ನಾವು ಪ್ರಯೋಗಾಲಯದಲ್ಲಿ ಸಸ್ಯ ಅಭಿವೃದ್ಧಿಯನ್ನ ಮಾಡಬಹುದಾಗಿದೆ. ಇನ್ನು ಯಾವ ರೀತಿಯಾಗಿ ಅವರು ಅದನ್ನ ಮಾಡ್ತಾರಂದ್ರೆ ಸಾಮಾನ್ಯವಾಗಿ ಬಾಳೆಹಣ್ಣಿನಲ್ಲಿ ತಾಯಿ ಕಾಂಡದಿಂದ ಬಂದಂತಹ ಎಳೆಯ ಕಾಂಡಗಳು ಅಥವಾ ಸ್ವಾಡ್ ಸಕ್ಕರ್ಸ್ ಅಂತ ಏನ್ ಕರಿತೀವಿ, ಕತ್ತಿ ಕಂದುಗಳು ಅಂತ ಏನ್ ಹೇಳ್ತೀವಿ, ಅವನ್ನ ಬಳಸಲಾಗುತ್ತೆ. ಮೊದಲು ಏನು ಕಾಂಡವನ್ನ ಕತ್ತರಿಸಿ ತರ್ತೀವಿ, ಅದನ್ನ ಬವೆಸ್ಟಿನ್ ಅಂದ್ರೆ ಕ್ರಿಮಿ ಮುಕ್ತಗೊಳಿಸಲು ಅದನ್ನ ಬವೆಸ್ಟಿನ್ ದ್ರಾವಣದಲ್ಲಿ ಇಡಬೇಕಾಗುತ್ತೆ. ನಂತರ ಹರಿಯುವ ನೀರಿನಲ್ಲಿ ಚೆನ್ನಾಗಿ ತೊಳೆಯಲಾಗುತ್ತೆ. ನಂತರ ಅದನ್ನ ಲ್ಯಾಮಿನಾರ್ ಏರ್ ಫ್ಲೋ ಚೇಂಬರ್ ಅಂದ್ರೆ ಲ್ಯಾಫ್ ಅಂತ ಹೇಳ್ತೀವಿ ಪ್ರಯೋಗಾಲಯದಲ್ಲಿ, ಅಲ್ಲಿ ಮರ್ಕ್ಯೂರಿ ಕ್ಲೋರೈಡ್ ನಲ್ಲಿ 2 ನಿಮಿಷ ಇಟ್ಟು ಡಿಸ್ಟಿಲ್ ವಾಟರ್ ಇಟ್ಟು ತೊಳೆಯಲಾಗುತ್ತೆ. ನಂತರ ಎಳೆಯ ಕಾಂಡದ ಪದರಗಳನ್ನ ಒಂದೊಂದಾಗಿ ಬಿಡಿಸಿ ಅದು 1-2 cm ಗಾತ್ರ ಬರೋವರೆಗೂ ಬಿಡಿಸಿ ಅದನ್ನ ಕಾಂಡದ ತುದಿಯಿಂದ ಬೇರ್ಪಡಿಸಲಾಗುತ್ತೆ. ಕೊನೆಯಲ್ಲಿ MS ಮಾಧ್ಯಮದಲ್ಲಿ 121 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ 30 ನಿಮಿಷಗಳ ಕಾಲ ಏನು ಅಟಕ್ಲೇವ್ ಮಾಡಿ ಏನು ಮಾಧ್ಯಮ ತಯಾರಿಸಿರ್ತೀವಿ, ಅದಕ್ಕೆ ಸುಕ್ರೋಸ್ ಎಲ್ಲ ಹಾಕಿ ಮತ್ತೆ ಅದಲ್ಲದೆ ಈ ಮಾಧ್ಯಮವನ್ನು ಗಟ್ಟಿಯಾಗಿಸಲು ಇಲ್ಲಿ 5-8 ಗ್ರಾಮ್ ಅಷ್ಟು ಅಗಾರನ್ನು ಬಳಸಿ ಮಾಧ್ಯಮವನ್ನು ತಯಾರಿಸಿರ್ತಾರೆ ಆಲ್ರೆಡಿ. ಸೊ ಆ ತಯಾರಿಸಿದಂತಹ ಮಾಧ್ಯಮದಲ್ಲಿ ಏನು ನಾವು ಈಗ ಕಾಂಡದ ತುದಿ ಬೇರ್ಪಡಿಸಿದೀವಿ ಅದನ್ನು ಇಟ್ಟು ಅದಕ್ಕೆ ಸಸ್ಯ ಪ್ರಚೋದಕಗಳಾದಂತಹ ಸೈಟೋಕೈನಿನ್ ಮತ್ತು ಆಕ್ಸಿನ್ಗಳನ್ನು ಸೇರಿಸಿ ಅದನ್ನು ಗ್ರೋತ್ ಚೇಂಬರ್ನಲ್ಲಿಟ್ಟು 1 ವಾರದವರೆಗೂ ಅದನ್ನ ಇಟ್ಟು ಪೋಷಿಸಲಾಗುತ್ತೆ. ಅದರ ನಂತರ ಅಲ್ಲಿ ಕಾಂಡ ಬರಲು ಪ್ರಾರಂಭಿಸುತ್ತೆ. ಅಲ್ಲಿ ನಾವು ಸಾಮಾನ್ಯವಾಗಿ ಗ್ರೋ ಚೇಂಬರ್ನಲ್ಲಿ ಬೆಳಕು ಮತ್ತೆ ಉಷ್ಣತೆಯನ್ನ ರೆಗ್ಯುಲೇಟ್ ಮಾಡ್ತೀವಿ. ಅದು ಇಟ್ಟ 2 ವಾರಗಳಲ್ಲಿ ಕಾಂಡ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ತದನಂತರ ಕಾಂಡವನ್ನ ಮೂಲ ಭಾಗದಿಂದ ಕತ್ತರಿಸಿ ಮತ್ತೆ ಬೇರೆ ಮಾಧ್ಯಮದಲ್ಲಿ ಇಡಲಾಗುತ್ತೆ. ಪುನಃ ಅದರ ಬೆಳವಣಿಗೆಗೆ ಏನು ಲವಣಾಂಶಗಳು ಮತ್ತು ಪ್ರಚೋದಕಗಳು ಬೇಕಾಗುತ್ತೋ ಅದನ್ನ ನೀಡಿ ಪೋಷಿಸಲಾಗುತ್ತೆ. ಸೊ ಈ ಪ್ರಕ್ರಿಯೆನ ಸಬ್ಕಲ್ಚರಿಂಗ್ ಅಂತ ಕರೆಯಲಾಗುತ್ತೆ. ಇನ್ನು ಈ ಮಾಧ್ಯಮದಲ್ಲಿ ನಮಗೆ ಹೆಚ್ಚಿನ ಒಂದು ಕಾಂಡ ಬೇಕು ಅಂದ್ರೆ ಮತ್ತೆ ಅದನ್ನ ಗ್ರೋತ್ ಚೇಂಬರ್ನಲ್ಲಿ ನಿಗದಿತ ಏನು ರೆಗ್ಯುಲೇಟರ್ಸ್ ಇರ್ತವೆ, ಗ್ರೋತ್ ರೆಗ್ಯುಲೇಟರ್ ಏನು ಸಸ್ಯ ಪ್ರಚೋದಕಗಳು ಅಂತ ಹೇಳ್ತೀವಿ, ಅವುಗಳನ್ನ ಇಟ್ಟು ಪೋಷಣೆ ಮಾಡುವಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಉತ್ತಮ ಮತ್ತು ಸದೃಢವಾದ ಬೇರುಗಳನ್ನ ಪಡೆಯಲು ರೂಟಿಂಗ್ ಮಾಧ್ಯಮ ಅಂತ ಕರಿತೀವಿ. ಅಂದ್ರೆ ಹೆಚ್ಚಿನ ಒಂದು ಆಕ್ಸಿಜನ್ ಇರುವಂತಹ ಮಾಧ್ಯಮದಲ್ಲಿ ಇಟ್ಟು ಅವನ್ನ ಪೋಷಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಸಬ್ಕಲ್ಚರಿಂಗ್ ಅನ್ನ 1-2 ವಾರಕ್ಕೊಮ್ಮೆ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಸಸ್ಯದ ಏನು ನಾವು ಕೊಯ್ದ ಭಾಗದಿಂದ ಅದನ್ನ ಪೋಷಣೆ ಮಾಡಿರ್ತೀವಿ ಅಲ್ಲಿ ಫಿನಾಲಿಕ್ ಕಂಪೌಂಡ್ಸ್ ಅಂತ ಏನ್ ಕಳಿತೀವಿ ಅಂದ್ರೆ ಫಿನಾಲಿಕ್ ರಾಸಾಯನಿಕಗಳು ಬಿಡುಗಡೆ ಆಗುವ ಸಾಧ್ಯತೆ ಇರುತ್ತವೆ. ಸೊ ಇದರಿಂದ ಏನಾಗುತ್ತೆ, 5 ಭಾಗ ಕಪ್ಪಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಾಮಾನ್ಯವಾಗಿ ನೀವು ಗ್ರೋತ್ ಚೇಂಬರ್ ಅಲ್ಲಿ ಅಂಗಾಂಶ ಕೃಷಿ ಅಂದ್ರೆ ಕಲ್ಚರ್ಗೋಸ್ಕರ ಇಟ್ಟಿರ್ತೀರಾ ಅದನ್ನ ಬೆಳವಣಿಗೆಗೋಸ್ಕರ, ಆ ಹಂತ ಒಂದು ಗಾತ್ರ ಬಂದ ಮೇಲೆ ಅದನ್ನ 15 ದಿನಕ್ಕೊಮ್ಮೆ ಮತ್ತೆ ಮಾಧ್ಯಮನ ಬದಲಿಸ್ತಾ ಇರಬೇಕು. ಸೊ ಇದು ಪ್ರಮುಖವಾಗಿರುತ್ತೆ. ಸರಿಯಾಗಿ ಬೇರು ಕಾಂಡಗಳ ಮೂಡಿದ ಮೇಲೆ ಅವುಗಳನ್ನ ಸಸಿಗಳನ್ನ ಹಸಿರು ಮನೆಯಲ್ಲಿ ಸಾಮಾನ್ಯ 8-12 ವಾರಗಳ ಕಾಲವರೆಗೆ ಪೋಷಿಸಲಾಗುತ್ತೆ. ಈ ರೀತಿ ಗಟ್ಟಿಗೊಳಿಸಿದಂತಹ ಅಂದ್ರೆ ಹಾರ್ಡ್ನಿಂಗ್ ಸ್ಟೇಜ್ ಆದ್ಮೇಲೆ ಸದೃಢವಾದಂತಹ ಸಸಿಗಳನ್ನ ನಾವು ಪಡೆಯಬಹುದು. ಇವುಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸುವಂತಹ ಸಕ್ಷಮತೆಯು ಹೆಚ್ಚಾಗಿರುತ್ತೆ. ಅಂದ್ರೆ ಫೋಟೋಸಿಂಥೆಸಿಸ್ ಪ್ರೋಸೆಸ್ನ ಇವು ಚೆನ್ನಾಗಿ ನಿರ್ವಹಣೆ ಮಾಡಲಾಗುತ್ತೆ. ಇದಲ್ಲದೆ ನಾವು ದಾಳಿಂಬೆ ಹಣ್ಣಿನಲ್ಲಿ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅಂತ ನೋಡಿದ್ರೆ, ಇಲ್ಲಿ ಸಾಮಾನ್ಯವಾಗಿ ಇಂಟರ್ನೋಡ್ಸ್ನ ಬಳಸಲಾಗುತ್ತೆ. ಇಂಟರ್ನೋಡ್ಸ್ ಅಂದ್ರೆ 2 ಎಲೆಗಳ ಏನು ಮಧ್ಯಭಾಗ ಬರುತ್ತೆ ಕಾಂಡ, ಅದನ್ನ ಎಲೆ ಎಲ್ಲಿ ಕಾಂಡಕ್ಕೆ ಅಂಟ್ಕೊಂಡಿರುತ್ತೋ ಆ ಭಾಗವನ್ನ ಕಟ್ ಮಾಡಿ MS ಮಾಧ್ಯಮದಲ್ಲಿ ಇಟ್ಟು BAP ಮತ್ತೆ NAA ಸಿಲ್ವರ್ ನೈಟ್ರೇಟ್ ಮತ್ತು ಅಡನೈನ್ ಸಲ್ಫೇಟ್ ಅಂತಹ ಪೋಷಕಾಂಶಗಳುಳ್ಳ ಮಾಧ್ಯಮದಲ್ಲಿಟ್ಟು ಪೋಷಿಸ ನಂತರ ನಾವು ಚಿಗುರುಗಳನ್ನ ಪಡಿತೇವೆ. ಇದಲ್ಲದೆ ದಾಳಿಂಬೆ ಅಲ್ಲದೆ ನಾವು ಸ್ಟ್ರಾಬೆರಿ ಸೇಬು ಹಣ್ಣಿನಲ್ಲಿಯೂ ಸಹ ನಾವು ಸಸ್ಯೋತ್ಪಾದನೆಯನ್ನ ಮಾಡಬಹುದಾಗಿದೆ. ಮತ್ತೆ ಇದರ ಜೊತೆಗೆ ದ್ರಾಕ್ಷಿ ಚೆರಿ ಮತ್ತು ಬೆರ್ರಿ ಜಾತಿಗೆ ಸೇರಿದಂತಹ ಹಣ್ಣುಗಳಲ್ಲೂ ಸಹ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅತಿ ಯಶಸ್ವಿಯಾಗಿ ಅಂಗಾಂಶ ಕೃಷಿಯನ್ನ ಬಳಕೆಯಿಂದ ಸಸ್ಯೋತ್ಪಾದನೆಯನ್ನ ಮಾಡಲಾಗುತ್ತೆ. ಇನ್ನೊಂದು ಇಲ್ಲಿ ಪ್ರಮುಖ ಅಂಶ ಅಂದ್ರೆ ನಾವು ಸಸ್ಯದ ಯಾವ ಭಾಗವನ್ನ ಆಯ್ಕೆ ಮಾಡ್ತೀವಿ ಅದು ಒಂದು ಪ್ರಮುಖವಾಗಿರುತ್ತೆ. ಆಮೇಲೆ ಭಾಗದ ಜೊತೆಗೆ ಮಾಧ್ಯಮ ಯಾವುದು ನಾವು ಅನುಕೂಲಕರ ಮಾಧ್ಯಮ, ಫಸ್ಟ್ ನಮಗೆ ಬೇರು ಬರಬೇಕಾ ಕಾಂಡ ಬರಬೇಕಾ ಅಥವಾ ಕ್ಯಾಲಸ್ ಇದೆಯಾ, ಅದಕ್ಕೆ ತಕ್ಕ ಹಾಗೆ ನಾವು ಪೋಷಕಾಂಶಗಳನ್ನ ನಿಗದಿಪಡಿಸಬೇಕಾಗುತ್ತೆ ಮತ್ತೆ ಪ್ರಚೋದಕಗಳನ್ನ ಬಳಸಬೇಕಾಗುತ್ತೆ. ಇದು ಈ ಅಂಗಾಂಶ ಕೃಷಿಯಲ್ಲಿ ಒಂದು ಪ್ರಮುಖವಾದ ಸ್ಟೇಜ್ ಅಂತ ಹೇಳ್ಬೋದು. ಇದಿಷ್ಟು ಹಣ್ಣಿನ ಬೆಳೆಗಳಲ್ಲಿ ನಾವು ಸಸ್ಯಾಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಔಷಧೀಯ ಸಸ್ಯಗಳು ಅಂದ್ರೆ ಗಿಡಮೂಲಿಕೆಗಳಲ್ಲಿ ಯಾವ ರೀತಿಯಾಗಿ ಅಂಗಾಂಶ ಕೃಷಿಯ ಬಳಕೆ ಆಗುತ್ತೆ ಅಂತ ನೋಡೋದಾದ್ರೆ, ಈಗ ಸಾಮಾನ್ಯವಾಗಿ ಸುವಾಸನೆ ಭರಿತ ಎಲೆ ಮತ್ತು ಹೂವಿಗಾಗಿ ಉಪಯೋಗಿಸಲ್ಪಡುವಂತಹ ಮಂಜಪತ್ರೆ ಗೊತ್ತಿರುತ್ತೆ. ಇದರ ಸುವಾಸನೆಗೆ ಕಾರಣ ಏನಂದ್ರೆ ಅದರಲ್ಲಿರುವಂತಹ ಎಣ್ಣೆ. ಆದ್ರೆ ಈ ಎಣ್ಣೆಯ ಪ್ರಮಾಣ ಏನಿರುತ್ತೆ ಬೇರೆ ಬೇರೆ ಪ್ರಭೇದದ ಸಸಿಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಸೊ ಈ ಎಣ್ಣೆಯ ಬಳಕೆಯನ್ನ ಸಾಮಾನ್ಯವಾಗಿ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ, ಪಾನೀಯಗಳಲ್ಲಿ ಮತ್ತು ಆಹಾರ ಪದಾರ್ಥಗಳಲ್ಲಿ ಸುವಾಸನೆಗೋಸ್ಕರ ಬಳಸಲಾಗುತ್ತೆ. ಸೊ ಈ ರೀತಿ ಔಷಧೀಯ ಗುಣಗಳುಳ್ಳಂತಹ ದವನ ಅಂತ ಹೇಳ್ತೀವಿ, ಮಂಜೆಪತ್ರ ಏನು ಹೇಳ್ತೀವಿ, ಇದರ ಸಸ್ಯಾಭಿವೃದ್ಧಿ ಏನಿದೆ ಸ್ವಲ್ಪ ಕಷ್ಟಕರ ಇದೆ. ಯಾಕಂದ್ರೆ ಹಿಂದಿನ ವರ್ಷದಲ್ಲಿ ಏನು ಸಸಿಯಿಂದ ಬೀಜ ಬಂದಿರುತ್ತೋ ಆ ಬೀಜವನ್ನು ನಾವು ಪುನಃ ಹಾಕಿದ್ರೆ ಸಸ್ಯಾಭಿವೃದ್ಧಿ ಆಗೋದಿಲ್ಲ ಇದರಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ನಾವು ಅಂಗಾಂಶ ಕೃಷಿಯ ಮುಖಾಂತರವಾಗಿ ನಾವು ಆ ಸಸಿಗಳಿಂದ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದಾಗಿದೆ. ಸೊ ಒಟ್ಟಾರೆಯಾಗಿ ಔಷಧೀಯ ಗುಣಗಳುಳ್ಳ ಮಂಜೆಪತ್ರೆಯ ಎಣ್ಣೆಯ ಉತ್ಪಾದನೆಗೋಸ್ಕರ, ಹೆಚ್ಚಿನ ಒಂದು ಔಷಧೀಯ ಗುಣಗಳು ಇರೋದ್ರಿಂದ ಹೆಚ್ಚಿನ ಎಣ್ಣೆಯನ್ನು ಉತ್ಪಾದನೆಗೋಸ್ಕರ ನಾವು ಅಂಗಾಂಶ ಕೃಷಿಯನ್ನ ತಂತ್ರಜ್ಞಾನದ ಅಳವಡಿಕೆಯನ್ನ ಈ ಔಷಧಿ ಸಸ್ಯಗಳ ಸಸ್ಯಾಭಿವೃದ್ಧಿಗಾಗಿ ಮಾಡಲಾಗುತ್ತೆ. ಇಲ್ಲಿಯೂ ಸಹ ಪ್ರೊಸೀಜರ್ ಆಲ್ಮೋಸ್ಟ್ ಏನು ಹಣ್ಣಿನ ಬೆಳೆಗಳಲ್ಲಿ ಬರುತ್ತೋ ಅದೇ ರೀತಿ ಬರುತ್ತೆ. ಮೊದಲಿಗೆ ಬೀಜಗಳನ್ನ

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೇಳಿ ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ದಿನ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಚಿತ್ರಗೀತೆಗಳು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣ. ಇನ್ನು 9:00 ಕೇಳಿ ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ, ಪ್ರಸ್ತುತಿ ಸ್ವರ್ಣದಾಸ್ HV. 9:30 ಬೆಂಗಳೂರು ಕೇಂದ್ರದಿಂದ ಅಮೃತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ರೂಪಕ. ಮೊದಲಿಗೆ ಬಾರ್ಡೋಲಿ ಸತ್ಯಾಗ್ರಹ ಕುರಿತು ಡಾಕ್ಟರ್ ಜಗದೀಶ್ ಕಿವುಡನವರಿಂದ, ನಂತರ ಕಾಕೋರಿ ರೈಲು ದೊರಡೆ ಕುರಿತಂತೆ ಭಾಗವಹಿಸುತ್ತಾರೆ ಡಾಕ್ಟರ್ ವೀಣಾ ಬೀರಾದಾರ್, ಪ್ರಸ್ತುತಿ ಶರಣಬಸವ ಚೋಳಿನ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಹಳ್ಳಿಯಾದರೇನು ಶಿವ, ರಚನೆ SG ಶಿವಶಂಕರ್, ನಿರ್ದೇಶನ ಪ್ರಭುಸ್ವಾಮಿ ಮಣಿಮಾಡ್. 10:30 ಕೇಳಿ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಎಕೆ ರಾಮೇಶ್ವರ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಸರಣಿ ಒಂದು ಸಹಕಾರಿ ಸಂಘದ ಯಶೋಗಾಥೆ, ಪ್ರಾಯೋಜಕರು TSS ಸಿರ್ಸಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಭಾರತೀಯ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 9:40